ಸ್ನೇಹಿತರೆ, ನೀವು ಕೇಳ್ತಾ ಇದ್ರಿ 102.6 ಮೆಗಾಹರ್ಟ್ಸ್ಗಳ ತರಂಗಾಂತರಗಳಲ್ಲಿ ಕೋಟೆ ನಾಡಿನ ಏಕೈಕ ಬಾನುಲಿ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ. ಎಫ್ಎಂ ಅಂದ್ರೆ 102.6. ಸಮಯ 6:21:23. ಇದೀಗ ನಮ್ಮ ನಿಲಯದಿಂದ ಆಕಾಶವಾಣಿ ಚಿತ್ರದುರ್ಗ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. मौसम की बरखा हो कीड़ा लगे खेत में या दुविधा हो बहुत ही कम प्रीमियम पे पूरी हो भरपाई फसल बीमित रहे कटाई के बाद भी भाई हाँ ऋणी या अऋणी अब हर किसान लाभ उठाए एक मौसम कदर है सब किसान बीमा कराए प्रधानमंत्री फसल बीमा योजना से हर किसान मुस्काए. कृषि और किसान कल्याण मंत्रालय द्वारा किसान हित में जारी ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ ನ ಆಸರೆಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಕೃಷಿ ಬೆಳಕು ಮತ್ತೆ ಹರಳಲ್ಲಿ ಹಳ್ಳಿ ಸಂತೆ ಈ ಕುರಿತು ಭಾಗವಹಿಸುತ್ತಾರೆ ಎಸ್ ಶೋಭಾ, ಪಿಎಸ್ ಸುಮಾ, ಸಿ ಸುಮಲತಾ ಹಾಗೂ ಎಚ್ ಮಲ್ಲಿಕಾರ್ಜುನ್ ಆರಾಧ್ಯ. ಆಕಾಶವಾಣಿ ಕೃಷಿ ಬೆಳಕು. ಸರಣಿ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳೋಣ ಮತ್ತೆ ಅರಳಲಿ ಹಳ್ಳಿ ಸಂತೆ ಕುರಿತ ಮಾತುಕತೆ. ರಚನೆ ಎಚ್ ಮಲ್ಲಿಕಾರ್ಜುನ್ ಆರಾಧ್ಯ, ಸೋಮೇನಹಳ್ಳಿ. ಬಾಗಂಗಮ್ಮ, ಏನ್ ಬದುಕೋ ಏನ್ ಬಾಳೋ. ನಾವು ಎಲ್ಲಿಗೂ ಹೋಗ್ಲಿಲ್ಲ, ಯಾರು ನಮ್ಮಲ್ಲಿ ಬರ್ಲಿಲ್ಲ. ಜೀವನ ಎಷ್ಟು ಬೇಸರ ಅಂತೀಯ? ಅದ್ ಯಾಕಕ್ಕ ಹಂಗಂತ ಹೇಳ್ತೀಯ ಜಯಕ? ಎಲ್ಲಿಗಾದ್ರೂ ಹೋಗ್ಬೇಡ ಅಂತ ಯಾರಾದ್ರೂ ನಿನ್ನ ತಡೆದಿದಾರ? ಬೋರರ್ನ ಯಾರಾದ್ರೂ ಬೇಡ ಅಂದಿದಾರ? ನಮ್ ಬದುಕು ನನ್ನಿಷ್ಟ, ಅದನ್ನ ಯಾರು ಕೇಳ್ತಾರೆ ಅಂತೀನವ? ಅದಂಗಲ್ಲ ಕಣವ, ಜಯಮ್ಮನ ಮಾತಿನರ್ಥ ಬೇರೆನೆ ಇದೆ. ನೋಡಪ್ಪ, ಬಳಗಾಗ್ಲೇ ಸೇರೈತೆ. ಭಾಗವರಮ್ಮ, ಇಲ್ಲಿ ಏನೋ ಒಂದು ಮುಖ್ಯವಾದ ವಿಷಯ ಚರ್ಚೆ ಮಾಡ್ತಾ ಇದ್ವಿ, ನೀನ್ ಬಂದದ್ದು ಒಳ್ಳೇದೇ ಆಯ್ತು. ಅದಿರ್ಲಿ, ಈಗ ನೀನ್ ಹೇಳ್ ಗಂಗಮ್ಮ, ನೀನು ಯಾವ್ದಾದ್ರೂ ಊರಿಗೋಗಿ ಎಷ್ಟ್ ದಿನ ಆಯ್ತು? ನಿಂದೊಳೆ ಸರಿ ಆತ್ ಕಣವ, ಅದೆಲ್ಲ ಎಲ್ಲಿ ಲೆಕ್ಕ ಬಾರ್ದಿ ಕಣವ. ಆದ್ರೂ ಒಂದ್ ಅಂದಾಜಿಗೆ ಹೇಳೋದಾದ್ರೆ ಆಗಿರ್ಬೋದು ಕಣವ, 1 ವರ್ಷ ಅಂತೀನಿ. ಅಬ್ಬಬ್ಬಬ್ಬಬ್ಬಬ್ಬಬ್ಬ, 1 ವರ್ಷ? ಅಯ್ಯೋ ಅಯ್ಯೋ ಅಯ್ಯೋ, 1 ವರ್ಷದಿಂದ ಊರೇ ಬಿಟ್ಟು ಹೋಗಿಲ್ಲ ಅಂದ್ರೆ ದೊಡ್ಡ ಮಾತೆ ಬಿಡವ. ನೀವೇನಪ್ಪ ಗಂಡಸ್ರು ಆ ಊರು ಈ ಊರು ಅಂತ ಹೋಗ್ತೀರಾ? ಹ್ಞೂ ಗೌರಮ್ಮ, ಅವರಿಗೋ ಕಚೇರಿ ಕೆಲ್ಸ, ರಾಜಕೀಯ, ಸ್ನೇಹಿತರು ಅಂತ ಹೋಗೋದು ಬರೋದು ಮಾಡ್ತಾರೆ. ನಾವ್ ತಾನೆ 3 ಹೊತ್ತು ಮನೆಗಿದ್ದು ಬದುಕ್ ಮಾಡ್ಕೆಂತ ಕಾಲ ಕಳಿಯೋರು. ಹಂಗಂತ ನಮ್ಮನ್ನು ಅವ್ರಂಗ್ ತಿರುಗು ಅಂತೀಯ ನೀನು? ತಿರೋದು ಅಂತ ಏನಲ್ಲ, ಒಂದೇ ಕಡೆ ಇದ್ದು ಇದ್ದು ಮಂಕಿಡ್ದೋಗಿತಿ, ಮನಸ್ಸು ಅಗ್ರ ಮಾಡ್ಕೊಳ್ಳಕ್ಕಾದ್ರೂ ಎಲ್ಲಿಗೂ ಹೋಗ್ತಾ ಇಲ್ವಲ್ಲ ಅನ್ನೋದು ಅದರ ಅರ್ಥ. ಮೂರೊತ್ತು ಮನೆಯೊಳಗೆ ಇದ್ರೆ ಇನ್ನೇನಾಗುತ್ತೇಳು? ಮನುಷ್ಯರ ಸಂಬಂಧಗಳು ಮೊದಲಿನ ತರ ಇಲ್ಲ, ಎಲ್ಲಾ ಒಂಥರ ಮನಸ್ಸಿನೊಳಗೆ ಕೋಟೆ ಕಟ್ಕೊಂಡು ಬಿಟ್ಟಿದೀವಿ. ಒಂದ್ ರೀತಿ ಯಂತ್ರದ ತರ ಬದುಕು ಸಾಕ್ತಾ ಐತೆ. ಓಂ ಕಣವ, ಎಲ್ರೂ ದುಡ್ಡು, ಆಸ್ತಿ, ಬಂಗಾರ, ಮೊಬೈಲು, ವಾಟ್ಸಪ್, ಸ್ಟೇಟಸ್ ಅಂತ ಹಿಂದ್ ಬಿದ್ಬಿಟ್ಟಿದೀವಿ ಕಣವ. ನಾವು ಪಕ್ಕದಲ್ಲಿದ್ದರ ಜೊತೆ ಮಾತಾಡಲ್ಲ, ಗುರ್ತು ಪರಿಚಯ ಇಲ್ದವ್ರ ಜೊತೆಗೆ ದಿನಗಟ್ಲೆ ಚಾಟ್ ಮಾಡ್ತಾರೆ. ಇಂಥದಕ್ಕೆಲ್ಲ ಏನು ಅಂತ ಹೇಳಣ್ಣ. ನೆಂಟ್ರ ಮನೆಗೆ ಹೋಗೋಣ ಅಂದ್ರೆ ಅವ್ರದ್ದೇ ಅವ್ರಿಗೆ ಸಾಕಾಗಿರುತ್ತೆ. ಮನೆಯಲ್ಲಿ ಇರೋರಿಬ್ರು, ವಯಸ್ಸಾದ ತಂದೆ ತಾಯಿ, ಮಕ್ಕಳು ಉದ್ಯೋಗ ದುಡಿಮೆ ಅಂತ ಎಲ್ಲೆಲ್ಲೋ ಇರ್ತಾರೆ. ಹೋಗೋದೆಲ್ಗೆ ಬರೋದೆಲ್ಗವ? ಎಂತ ಕಾಲ ಬಂತು ನೋಡಿ, ಇದಕ್ಕೆ ಯಾರನ್ನು ದೂರಂಗಿಲ್ಲ, ಯಾರನ್ನೋ ಅನ್ನಂಗೆ ಎಲ್ಕಣವ. ಕೇಳಿಲ್ವೇನ್ರವ್ವ, ಕಾಲ ಆಯತಸ್ಮೈ ನಮಃ ಅಂತ. ನಾವಾದ್ರೂ ಏನ್ ಮಾಡಕ್ಕಾಗತ್ತೆ? ಇರೋ ಸಂಬಂಧಗಳನ್ನೇ ಹಂಗು ಉಳಿಸ್ಕೊಂಡು ತೂಗಿಸ್ಕೊಂಡು ಹೋಗೋದು, ಒತ್ ಬಂದಂಗೆ ಕೊಡೆ ಹಿಡಿಯೋದು. ಹ್ಞೂ ಗೌರಕ್ಕ, ಹಿಂದೆ ಜಾತ್ರೆ ಹಬ್ಬ ಅಂತ ಎರಡು ಮೂರು ತಿಂಗಳಿಗೊಮ್ಮೆಗಾದ್ರೂ ಹೋಗ್ತಾ ಇದ್ವಿ. ತೀಗೆಲ್ಲಿ ಅಂತ ಹೋಗ್ಲಿ, ವಾರಕ್ಕೊಂದು ಸಂತೆ ಹತ್ತಿರದಲ್ಲಿ ನಡೀತಾ ಇತ್ತು. ಈ ಹಾಳಾದ ಕೋವಿಡ್ ಅನ್ನೋದು ಬಂದು ಅದಕ್ಕೂ ಕೊಲ್ಲಾಕ್ಬಿಡ್ತು ಕಣವ. ಸರಿಯಾದ ಸಮಯಕ್ಕೆ ಸಂತೆ ಸುದ್ದಿ ನೆನಪಿಸಿ ನೋಡವ. ನಾನು ಸಂತೆ ಸುದ್ದಿ ಮಾತಾಡಕ್ಕೆ ಅಂತಾನೆ ಬಂದೆ. ಮತ್ತೆ ಏನಾದ್ರೂ ಸಂತೆ ಶುರು ಮಾಡ್ತೀರಾ? ಎಲ್ಲಾದ್ರೂ ಉಂಟಾ? ಆಗದು ಹೋಗದೇನದು, ತಮಾಷೆ ಮಾಡಕ್ಕೂ ಬೇರೆ ಏನು ಸಿಕ್ಲಿಲ್ವಾ? ಎಲ್ಲ ಕಡೆನು ಸಂತೆ ನಿಂತಿಲ್ಲ ಕಣಕ. ಅಲ್ಲಿ ಇಲ್ಲಿ ಅಂತ ಇನ್ನು ಕೆಲವು ಸಂತೆಗಳು ಜೀವ ಇಟ್ಕೊಂಡಿದ್ದಾವೆ. ಆದ್ರೆ ನಮ್ಮೂರಲ್ಲಿ ಮತ್ತೆ ಸಂತೆ ಶುರು ಮಾಡೋದು ಅಂದ್ರೆ ನಂಬ ಮಾತ ಇದು. ಅದೇನು ತಮಾಷೆನು ಅಲ್ಲ, ಅಪನಂಬಿಕೆನು ಅಲ್ಲ ಕಣವ. ನಿಜವಾಗಿ ಸಂತೆ ಪ್ರಾರಂಭ ಮಾಡೋ ವಿಚಾರಕ್ಕೆ ಅಂತಲೇ ನಾನು ಬಂದಿರೋದು. ಆದ್ರೆ ನಿಜವಾಗಿ ಪ್ರಯತ್ನ ಮಾಡಬೇಕಾಗಿರೋದು ನೀವು ಕಂಡ್ರವ. ನೀನು ಪಂಚಾಯತಿ ಸದಸ್ಯ, ಮಾಡಿದ್ರು ಮಾಡಬಹುದು, ನಾವೇನ್ ಮಾಡಕ್ಕಾಗುತ್ತೆ? ಅದು ಸರಿಯಾಗಿ ಹೇಳ್ದೆ ಕಣವ. ಸಂತಿಗೋಗಿ ಸಾಮಾನ್ ತರೋದೇ ಭಂಗ, ಅಂತದ್ರಲ್ಲಿ ನಾವು ಹೊಸ್ತಾಗಿ ಸಂತೆ ಶುರು ಮಾಡೋದಾಗತ್ತಾ? ಅದೇನಂತನಾದ್ರೂ ಕೇಳನ್ ತಡೀರ್ತಾಯಿ, ಹೇಳ್ ಶಿವಣ್ಣ ಈ ವಿಷಯ ಏನು ಅಂತ. ಅದೇನಿಲ್ಲವ, ಸರ್ಕಾರದಿಂದ ನಮಗೊಂದು ಸೂಚನೆ ಬಂದೈತಿ, ನಾವು ನೀವು ಎಲ್ಲ ಸೇರಿ ಹಳ್ಳಿ ಸಂತೆಗೆ ಚಾಲನೆ ಕೊಡಬೇಕು ಅಂತ. ನವಿಲಾಡುತ್ತೆ ಅಂತ ಕೆಂಪಕ್ಕಿ ಕುಣಿತಂತೆ. ನೋಡನ್ ತಡಿಯವ, ಅದೇನ ಅಂತ ಹೇಳ್ತಾರಲ್ಲ, ನಾವು ಮಾಡ್ತೀವಿ ಅನ್ನೋ ನಂಬಿಕೆ ಸರ್ಕಾರಕ್ಕೆ ಇರ್ಬೇಕಾರೆ ನಮ್ ಶಕ್ತಿ ಇದ್ರೂ ಇರಬಹುದು. ಉಂಕಣವ, ಈ ಪ್ರೋತ್ಸಾಹ ಕೊಡೋರು ಇದ್ರೆ ಏನ್ ಬೇಕಾದ್ರೂ ಮಾಡಬಹುದು ಅಂತ ಹೇಳೋದ್ ಸುಳ್ಳಲ್ ಕಣವ. ನೋಡವ, ನೀವೆಲ್ಲ ಈ ರೀತಿ ಮನಸ್ಸು ಮಾಡಿದ್ರೆ ಯಾವ ಕೆಲಸ ಆಗಲ್ಲ ಹೇಳಿ. ನೀರಿಗೆ ಇಳಿದ್ರೆ ತಾನೇ ಈಜು ಬರೋದು, ನಾವೇನು ಕೈಲಾಗ್ದರ? ಸಂತೆನೂ ಮಾಡದೆ ಸಮ್ಮೇಳನೂ ಮಾಡದೆ ರಾಜ್ಯ ಆಳಿದ ಕೈಗೆ ಸಂತೆ ಮಾಡಕ್ಕಾಗಲ್ವೇ? ಸರಿಯಾಗಿ ಮಾತ್ ಹೇಳ್ಬಿಟ್ಟೆ ನೋಡವ. ಯಾಕಾಗಲ್ಲ ಹೇಳು? ಆಗುತ್ತೆ ಅಂದ್ರೆ ಆಗುತ್ತೆ, ಆಗಲ್ಲ ಅಂದ್ರೆ ಆಗಲ್ಲ. ಸಂತೆ ಮಾಡೋದು ಏನ್ ಘನಂದರ್ ವಿದ್ಯಾನ ಅದು. ನಿಮ್ಮ ಆತ್ಮವಿಶ್ವಾಸ ಐತಲ್ಲ, ಮೆಚ್ಚುವಂತದ್ದು ತಾಯಿ. ಇಂತ ನಂಬಿಕೆ ಗಟ್ಟಿತನ ಇದ್ರೆ ಸಂತೆ ಒಂದೇ ಅಲ್ಲ, ಇಂತ ಹತ್ತು ಕಾರ್ಯಕ್ರಮ ಸಂಘಟನೆ ಮಾಡಬಹುದು. ಸಂತೆ ಅಂದ್ರೆ ಏನೋ ಸಡಗರ. ವಾರವಿಡಿ ಕಷ್ಟಪಟ್ಟು ದುಡಿತಾ ಇದ್ದ ಹಳ್ಳಿ ಜನಕ್ಕೆ ಆವತ್ತೊಂದಿನ ಸಣ್ಣ ಬಿಡುವಲ್ವೇ, ಮನೆಗ್ ಬೇಕಾದ ಸಾಮಾನು ಸಂಜಾನು ಎಲ್ಲ ಅಲ್ಲೇ ತರಬೇಕಾಗಿತ್ತು. ಹ್ಞೂ ಕಣವ, ತರಬೇಕಾಯ್ತು. ಅಡಿಗೆ ಮನೆಗೂ ಅದೇಯ, ಆಕ್ಲು ಮನೆಗೂ ಅದೇಯ, ತೋಟಕ್ ಬೇಕಾದ್ದು ಆಟಕ್ ಬೇಕಾದ್ದು ಎಲ್ಲ ಸಿಗ್ತಾ ಇತ್ತು ಕಣವ. ಸೊಪ್ಪು ಸೆದೆ ಅಕ್ಕಿ ಬೆಲ್ಲ ಹಗ್ಗ ಮಿಣಿ ಏನಿತ್ತು ಏನಿಲ್ಲ ಅಂತೀನಿ. ಪಕ್ಕದಳ್ಳಿ ಪದ್ಮಕ್ಕ ಎಂತ ಒಳ್ಳೆ ಸೊಪ್ಪು ತರೋದು. ಹ್ಞೂ ಗೌರಮ್ಮ, ಆ ಅಂಕಳಪ್ಪ ತರ್ತಾ ಇದ್ ಪಡುಲ್ಕಾಯಿ ಅವರೆಕಾಯಿ ಅಬ್ಬಬ್ಬಾ ಎಂತ ಸೊಗಡು ಅಂತೀನಿ. ಸಾರು ಪಲ್ಯ ಮಾಡಿ ತಿಂದ್ರೆ ಸೋಪಾಗಿ ಕೈ ತೊಳ್ಕೊಂಡ್ರು ಅದ್ರ ಗಮ್ಮನ ವಾಸನೆ ಹೋಗ್ತಿರ್ಲಿಲ್ಲ ಅಂತೀನಿ. ಕಣವ ಅಯ್ಯೋಯ್ಯೋಯ್ಯೋ, ನಮ್ಮ ಅಪ್ಪ ನಮ್ಮ ಅವನುವೆ ಬೇಳೆಕಾಳು ಬೆಲ್ಲ ಮರಕ್ಕೆ ಸುತ್ತ ಹತ್ತಳ್ಳಿ ಸಂತೆಗೂ ಹೋಗ್ತಾ ಇದ್ರು. ಆ ಬೆಲ್ಲದ ಕತೆ ಏನ್ ಹೇಳ್ತೀಯ ಬಿಡವ. ಬಣ್ಣ ಅಮಾವಾಸ್ಯ ಕತ್ಲು ಅಂತೀನಿ, ರುಚಿ ಮಾತ್ರ ಜೇನುತುಪ್ಪ. ಜೇನುತುಪ್ಪಕ್ಕೂ ಒಂದ್ ಕೈ ಮುಂದೆ, ತಯಾರು ಮಾಡೋದ್ರಲ್ಲಿ ತಂದು ಮಾರೋದ್ರಲ್ಲಿ ಯಾವುದ್ರಲ್ಲೂ ಕಲಬೆರಿಕೆ ಇರ್ಲಿಲ್ಲ. ಇವತ್ತು ಎಲ್ಲಿ ಹುಡುಕಿದ್ರು ಆ ರೀತಿ ಬೆಲ್ಲನೂ ಇಲ್ಲ ಬೇಳೆನೂ ಇಲ್ಲ ಬಿಡಿ. ಮಿಠಾಯಿ ರಂಗಪ್ಪ ಪಕೋಡ ಮಾಡೋದು ಅಂದ್ರೆ ಅದ್ರ ವಾಸನೆ ಒಂದು ಮೈಲಿ ದೂರ ಹೋಗೋದು. ಇಂಥದಕ್ಕೆಲ್ಲ ನೀನೇನ್ ಕಮ್ಮಿ ಇಲ್ಲ ಬಿಡು, ಅದಕ್ಕೆ ಸಂತಿಗೆ ಹೋಗ್ತಿದ್ದೆ ಅಂತ ಕಾಣುತ್ತೆ. ಆದ್ರೆ ನೀನ್ ಹೇಳೋದು ನಿಜನೇಯ, ನಾನು ಅಲ್ಲಿ ಜಿಲೇಬಿ ತಿಂದಿದ್ದೀನಿ. ಅಬ್ಬಬ್ಬಾ, ಏನ್ ರುಚಿ, ಏನ್ ಕತೆ, ಮತ್ತೆಲ್ಲೂ ಸಿಕ್ತಿರ್ಲ ನೋಡು. ಈಗ್ಲೂ ಮಾಡ್ತಾರೆ, ಬರೀ ಬಣ್ಣ ಏನೋ ಟೇಸ್ಟ್ ಪೌಡರ್ ಅಂತೆ ಅಷ್ಟೇ ನೋಡವ. ಆವತ್ತು ಅಂತ ನಾಟಿ ತಳಿ ಬೀಜದ ಬೆಳೆ ಬೆಳೀತಾ ಇದ್ರು. ನಿಜ ಹೇಳ್ಬೇಕು ಅಂದ್ರೆ ಆ ಕಾಳಲ್ಲೇ ಅಂತ ಸತ್ವ ಇರ್ತಿತ್ತು ಅಂದ್ರೆ ಮೂಲ ಬಣ್ಣನೆ ಆ ನಾಡಿಗೆ ಚೆನ್ನಾಗಿರೋದು. ಇನ್ನು ಅಂತ ಇಂತ ಬಣ್ಣ ಬೆರೆಸೋದೇ ಯಾಕ್ ಬೇಕಾಗಿತ್ತೀಗ ಅಂತೀನಿ. ಆ ಕಾಲದ ಮಣ್ಣು, ನೀರು, ಗಾಳಿ, ಗೊಬ್ಬರ, ಬೀಜ ಎಲ್ಲವೂ ಅಸಲಿಯಾಗಿತ್ತು. ಹಂಗಾಗಿ ಬೆಳೆಯೋ ಬೆಳೆನೂ ಅಸಲಿಯಾಗೇ ಇರ್ತಾ ಇತ್ತು. ಏನ್ ಬಿತ್ತಿತ್ತೀವಿ ಅದನ್ ತಾನೇ ನಮ್ಮ ಬೆಳೆಯೋದು. ಬೇವಿನ ಬೀಜ ಬಿತ್ತಿ ಬೆಲ್ಲದ ನೀರ್ ಹಾಕಿದ್ರೆ ಸಿಹಿಯಾದ ಹಣ್ಣು ಬಿಡಕ್ ಸಾಧ್ಯ ಏನು? ನಾವೇ ನಕಲಿ ಮಾಡ್ತೀವಿ, ಬೇರೆಯವ್ರ ಕತೆ ಏನ್ ಹೇಳನ. ಅದು ಸತ್ಯ ಬಿಡು ಗೌರಕ್ಕ, ತಪ್ಪು ನಮ್ಮಲ್ಲೇ ಇಟ್ಕೊಂಡು ಬರೀ ಗೊಣಗಾಟ ಮಾಡ್ತೀವಿ. ಮನುಷ್ಯ ಮಾಡಿದ ತಪ್ಪಿಗೆ ಪ್ರಕೃತಿ ಮೇಲೆ ದೂರೋದು ಇದ್ಯಾವ ನ್ಯಾಯ ಅಂತೀನಿ. ಮತ್ತಿನ್ನೊಬ್ರನ್ ದೂರದಲ್ಲಿ ಇನ್ನೇನವ, ಮಾಡಬಾರ್ದ ಮಾಡಿದ್ರೆ ಆಗ್ಬಾರ್ದಾಗುತ್ತೆ ಅಂತ ನಾವು ಮಾಡಿದ್ದ ತಪ್ಪಿಗೆ ನಮ್ ಮೇಲೆ ಗುಡ್ಡನು ಕುಸಿತೈತಿ, ಸಮುದ್ರನೂ ಉಕ್ಕುತ್ತೆ. ನಾವು ತಿನ್ನೋ ಅನ್ನ, ನಾವು ಕುಡಿಯೋ ನೀರು, ನಾವು ಬದುಕೋ ಭೂಮಿನ ನಾವೇ ಹಾಳು ಮಾಡಿದ್ರೆ ಮುಂದಿನ ಜನಾಂಗ ಬದುಕೋದಂಗೆ ಅಂತೀನಿ. ನಮ್ ಚಿನ್ವೆ ಕೋಟ ಅಕ್ಸಾಲನಿಗೇನು ಹೇಳ್ಬೇಕು? ಹೌದೌದು, ನಮ್ಮನ್ ನಾವು ತಿದ್ಕೋಬೇಕು ಅಂತೀಯ. ಹೌದು, ಸಂತೆ ಸಂಘಟನೆ ಮಾಡೋದರ ಜೊತೆಗೆ ಈ ವಿಷಯನ ಮಾತಾಡ್ತಾ ಹೋಗ್ಬೇಕು. ಸಂತೆ ಸೇರೋದು ಹೇಗೆ ಏನು ಅನ್ನೋದನ್ನ ನೀನ್ ಹೇಳೋಣ ಸ್ವಲ್ಪ ನಮಗೆ. ನಮ್ ಪಂಚಾಯತಿಗೆ ಸರ್ಕಾರ ಒಂದು ಜವಾಬ್ದಾರಿ ಕೊಟ್ಟಿದೆ, ಪಂಚಾಯತಿಗೊಂದು ಹಳ್ಳಿ ಸಂತೆ ಮಾಡಬೇಕು ಅಂತ ತೀರ್ಮಾನ ಮಾಡ್ರಿ ಅಂತ. ಗ್ರಾಮ ಪಂಚಾಯತಿಯವರು ಸಂತೆಗೆ ಬೇಕಾದ ಎಲ್ಲಾ ಮೂಲ ಸೌಕರ್ಯ ಕಲ್ಪಿಸಿಕೊಡ್ಬೇಕು. ಅಂದ್ರೆ ಆ ಸಂತೆಗೆ ಹೋಗಕ್ಕೆ ರಸ್ತೆ, ಸಂತೆ ಸಾಮಾನು ಮರ ಕಟ್ಟೆ, ಕುಡಿಯೋ ನೀರು, ಇದನ್ನೆಲ್ಲ ಪಂಚಾಯತಿ ಮಾಡಬೇಕು. ಆ ಪಂಚಾಯತಿ ವ್ಯಾಪ್ತಿಯ ಸ್ತ್ರೀ ಶಕ್ತಿ ಸಂಘಗಳ ಒಕ್ಕೂಟ, ಅದೇ ನೀವಿದಿರಲ್ಲವ, ನೀವೆಲ್ಲ ಸೇರಿ ಸಂತೆನ ಸಂಘಟನೆ ಮಾಡಬೇಕು. ನಾವು ಬೆಳೆದಿದ್ದು ಮಾರಬಹುದಾ? ಸಂತೆ ಮಾಡೋದೇ ಅದಕ್ಕಲ್ವೇ ಗೌರಕ್ಕ, ಅಷ್ಟೋ ಇಷ್ಟೋ ಬೆಳೆಯೋದು, ದೂರ ಕೊಯ್ದು ಮಾರೋಕ್ಕಾಗಲ್ಲ. ಇಲ್ಲೇ ಆದ್ರೆ ಮನೆ ಮುಂದೆ ವ್ಯಾಪಾರ ಮಾಡೋದು ಒಳ್ಳೇದಲ್ವಾ? ಉಂಕಣವ, ಈಗ ನಮ್ ತಾಲೂಕಲ್ಲಿ ಸಂತೆ ಮೇಳಗಳಂತ ನಡೀತಾವಲ್ಲ, ಸಂಘದ ಹೆಣ್ಮಕ್ಳು ತಯಾರ ಮಾಡೋದನ್ನ ಮಾರಾಟಕ್ಕೆ ಅನುಕೂಲವಾಗುತ್ತೆ, ತಗೊಳ್ಳೋದು ನಾವೇ, ಹಂಗಾಗಿ ಪ್ರಾಡಕ್ಟ್ನ ಉತ್ಪಾದನೆ ಮಾಡೋರು ನಾವೇ. ಹೀಗಾಗಿ ಸಿರಿಧಾನ್ಯದಿಂದವ ಸಾವೆ ಅಕ್ಕಿ ಮಾಡ್ಬೋದು, ನವಣೆ ಅಕ್ಕಿ ಮಾಡ್ಬೋದು, ಚಕ್ಲಿ, ಹಪ್ಪಳ ಇಂಥದ್ದೆಲ್ಲ ಮಾಡಿದ್ರೆ ನಮಗೆ ಉದ್ಯೋಗನೂ ಸಿಗುತ್ತಲ್ವೇ ನಮ್ಮ. ನೀವ್ ಹೇಳಿದ್ದು ಸರಿಯಾಗಿ ಐತೆ. ಯಾವತ್ತೋ ನಡೀತಾ ಇದ್ದ ಸಂತಿಗೆ ಬರ್ತಾ ಇದ್ದ ವ್ಯಾಪಾರಸ್ಥರನ್ನೇ ನೆನಪಲ್ಲಿ ಇಟ್ಕೊಂಡು ಅಣ್ಣ ಅಕ್ಕ ತನ್ನೋ ಅನ್ನೋ ತರ ಭಾವಿಸ್ತೀರಿ. ಅಂದಮೇಲೆ ಇನ್ನು ಇಲ್ಲಿ ಈ ಊರು ಈ ಮನೆಯ ಜನ ಅಂದ್ಮೇಲೆ ಕೇಳಬೇಕೆ, ಮೊದಲು ಪ್ರಾಯೋಗಿಕವಾಗಿ ಕೆಲವು ಕಡೆ ಪ್ರಾರಂಭ ಮಾಡಿ ನಂತರ ಶುರು ಮಾಡೋದು ಅಂತ ತೀರ್ಮಾನ ಆಗಿದೆ. ನಾವಂತೂ ಎಲ್ಲ ಸಿದ್ಧವಾಗಿರೋದಪ್ಪ, ಯಾವಾಗ ಅಂದ್ರೆ ಅವಾಗ ಸೂಚನೆ ಬಂದ ತಕ್ಷಣ ಪ್ರಾರಂಭ ಮಾಡ್ತಾ ಇರೋದೇ. ಅಂತೂ ಇಂತೂ ಸಂತೆ ಸೇರ್ಸದೆಯ ಒಳ್ಳೇದೇ ನೋಡು. ವಾರಕ್ಕೊಂದ್ಸರಿ ಸಂತಿಗೋಗಿ ನಾಲ್ಕು ಜನನಾದ್ರೂ ಮಾತಾಡ್ಸಿ ಬಂದ್ರೆ ಮನಸ್ಸಿಗೆ ಸ್ವಲ್ಪ ಉಲ್ಲಾಸ ಆದ್ರೂ ಆಗುತ್ತೆ. ಮಂಡ್ಯದ ನಮ್ ಕೃಷ್ಣಪ್ಪ ಆಲೆ ಮನೆಯಲ್ಲಿ ಸಾವಯವ ಬೆಲ್ಲನ ತಯಾರಿಸ್ತಾನೆ, ಬಂಗಾರದಂತ ಬೆಲ್ಲ ಅಂತೀನಿ. ಇನ್ನು ಮುಂದಿನ ವಾರ ಸಂತಿಗೆ ಅದೇ ಬೆಲ್ಲ ನಾನು ತರ್ತೀನಿ. ಶಿವಣ್ಣ, ಗಂಗಕ್ಕ, ಗೌರಮ್ಮ, ನೀವೆಲ್ಲರೂ ನನ್ನ ಹತ್ರನೇ ಬೆಲ್ಲ ಖರೀದಿ ಮಾಡ್ಬೇಕು. ಉಂಕಣವ, ನಿನ್ನ ಹತ್ರನೇ ತಗೊಂತೀವಿ. ನಮ್ಮಅಪ್ಪ ನಮ್ಮಅಮ್ಮ ಹಿಂದೆ ಮಾಡ್ತಿದ್ದ ದಿನಸಿ ವ್ಯಾಪಾರ ಮತ್ತೆ ನಾನು ಶುರು ಮಾಡ್ತೀನಪ್ಪ. ನಮ್ಮ ಹತ್ರ ಇರೋದನ್ನ ಕೊಡೋದು, ನಮಗೆ ಬೇಕಾದ್ನ ತರೋದು, ಇದರಿಂದ ಇಲ್ಲಿ ಬೆಳೆದದ್ದು ಇಲ್ಲೇ ವ್ಯಾಪಾರವಾಗುತ್ತೆ, ನಮ್ಮ ಹಣ ನಮ್ಮಲ್ಲೇ ಬೆಳೆಯುತ್ತೆ, ಗ್ರಾಮೀಣ ಆರ್ಥಿಕತೆ ಸುಧಾರಣೆ ಆಗುತ್ತೆ. ನಿಮ್ಮ ಒಕ್ಕೂಟದವರು ಉತ್ಸಾಹ ಬುದ್ಧಿವಂತಿಕೆಯಿಂದ ಹೆಜ್ಜೆ ಇಟ್ಟರೆ ಮಾದರಿ ಸಂತೆನೇ ಮಾಡಬಹುದು. ಅದಕ್ಕಾಗಿ ಒಕ್ಕೂಟ ಸದಸ್ಯರು ಮತ್ತು ಪಂಚಾಯತಿ ಸದಸ್ಯರನ್ನ ಒಟ್ಟಿಗೆ ಸೇರಿಸಿ ಮೈಸೂರಿನಲ್ಲಿ ಅಬ್ದುಲ್ ನಜೀರ್ ಸಾಬ್ ಸಂಸ್ಥೆ ಐತಲ್ಲ, ಅಲ್ಲಿ ತರಬೇತಿನೂ ನಡೆಯುತ್ತೆ. ನೀವ್ಯಾರಾದ್ರೂ ಹೋಗಿ ತರಬೇತಿ ಪಡೆದು ಬರಬಹುದು. ಯೋಜನೆ ತುಂಬಾ ಚೆನ್ನಾಗಿದೆ, ಮಾಡೋದು ಬಿಡೋದು ನಮ್ ಕೈಲಿದ್ದೆ. ಮಾಡದೆ ಏನ್ ಬಿಡವ, ಸಾಕಾರ ಮಾರ್ಗದರ್ಶನ ಮಾಡಕ್ಕೆ ಗ್ರಾಮ ಪಂಚಾಯತಿ ಇದೆ, ಇಲಾಖೆಗಳಿದ್ದಾವೆ, ಅಧಿಕಾರಿಗಳಿದ್ದಾರೆ, ಸಂಘ ಇದೆ, ಒಕ್ಕೂಟ ಇದೆ, ಇದಕ್ಕಿಂತ ಇನ್ನೇನ್ ಬೇಕು ನಮ್ಗೆ ಅಂತೀನಿ. ಹೌದೌದು ಕಣಕ್ಕ, ಏನೋ ಒಂದು ಒಳ್ಳೆ ಅವಕಾಶ ಒದಗಿ ಬಂದಿದೆ, ಕಷ್ಟ ಬಿದ್ದು ಸಾಧಿಸ್ಲೇಬೇಕು. ನಮ್ ಮೇಲೆ ಎಲ್ಲರೂ ಇಟ್ಟಿರೋ ವಿಶ್ವಾಸನ ನಾವು ಉಳಿಸ್ಕೋಬೇಕು ಕಣವ. ಸರ್ಕಾರ ಜನರ ಅನುಕೂಲ ಮತ್ತು ಅಭಿವೃದ್ಧಿಗೆ ಅಂತ ಇಂಥ ಅನೇಕ ಕಾರ್ಯಕ್ರಮಗಳನ್ನ ರೂಪಿಸುತ್ತೆ. ಅವೆಲ್ಲ ಸರಿಯಾದ ರೀತಿಯಲ್ಲಿ ಜಾರಿಗೆ ಬಂದ್ರೆ ಹಳ್ಳಿ ದಿಳ್ಳಿ ಎರಡೂ ಬೆಳವಣಿಗೆ ಕಾಣೋಕೆ ಸಾಧ್ಯ ಆಗುತ್ತೆ. ಮುಖ್ಯವಾಗಿ ಎಲ್ಲ ಕಾರ್ಯಕ್ರಮಗಳ ಭಾಗಿದಾರರು ನಾವು, ಅಂದ್ರೆ ಜನ. ಮೊದಲು ಇದೆಲ್ಲ ನಮ್ದು, ನಮಗಾಗಿ ಇರುವಂತದ್ದು,

ಇದು ನೀಮ್ ಆಯಿಲ್ ಅಂತ ಬರುತ್ತೆ, ಅಂತ ನೀಮ್ ಪೌಡರು ಇದಕ್ಕೆ ಹಾಕಿ ಆಮೇಲೆ ಇನ್ನು ಜೀವಾಮೃತ ಆ ಥರದನ್ನೆಲ್ಲ ನಾವು ಸಿಂಪಡಣೆ ಮಾಡೋದ್ರಿಂದ ಸ್ವಲ್ಪ ರೋಗ ರುಜಿನಗಳನ್ನ ಕಡಿಮೆ ಮಾಡ್ಕೊತ ಹೋಗುತ್ತೆ. ಎಲ್ಲದಕ್ಕೂ ಫಸ್ಟ್ ನೀಮ್ ಆಯಿಲ್ ಇದರಿಂದ ಉಪಯೋಗಿಸ್ಬೇಕು ಸರ್. ಈ ನೀಮ್ ಆಯಿಲ್ 5000 ಪಾರ್ಟ್ಸ್ ಪರ್ ಮಿಲಿಯನ್ ಇರುತ್ತೆ, ಅದನ್ನ 2 ಲೀಟರ್ ನೀರಿಗೆ 0.5 ml ಹಾಕಿ ಹೊಡೆಯೋದ್ರಿಂದ ಹೋಗುತ್ತೆ. ಈಗ ಈ ಒಂದು ಕೈತೋಟದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನಮ್ಮ ಕೃಷಿಕ ಬಾಂಧವರಿಗೆ ನಿಮ್ಮನ್ನ ಸಂಪರ್ಕ ಮಾಡುವುದು ಹೇಗೆ? ಈ ICR ತಳಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನೀವು ಬಂದು ಯಾರಿಗಾದ್ರೂ ಕೇಳಿದ್ರು ಸಹ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ. ನಮ್ಮನ್ನ ಭೇಟಿ ಮಾಡ್ಬೇಕಂತಂದ್ರೆ ನನ್ನ ಮೊಬೈಲ್ ನಂಬರು 9449060289. ಒಳ್ಳೆದು ಮೇಡಮ್, ಇಲ್ಲ ತನಕ ಸಾಕಷ್ಟು ಈ ಒಂದು ಕೈತೋಟದ ಮಹತ್ವದ ಬಗ್ಗೆ ನಮ್ಮ ರೈತರಿಗೆ ಮಾಹಿತಿಯನ್ನು ಒದಗಿಸಿಕೊಟ್ಟಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಕೇಳಿಗರೆ, ಇದುವರೆಗೂ ಪೌಷ್ಟಿಕ ಕೈತೋಟದ ಮಹತ್ವ ಕುರಿತು ದಾವಣಗೆರೆ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಗೃಹ ವಿಜ್ಞಾನಿ ಡಾಕ್ಟರ್ ಸುಪ್ರಿಯಾ ಪಿ ಪಾಟೀಲ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು UVM ಮರಳ ಸಿದ್ದೇಶ್. ರೆಡಿಮೇಡ್ ಡ್ರೆಸ್ಗಳನ್ನು ಬರೀ 200 ರೂಪಾಯಿಗಳಲ್ಲಿ ಖರೀದಿಸುವ ಡೈರೆಕ್ಟ್ ಸೇಲ್ ಚಿತ್ರದುರ್ಗಕ್ಕೆ ಬಂದಿದೆ. 4 ದಿನಗಳು ಮಾತ್ರ. ಸ್ಥಳ ಗಾಯತ್ರಿ ಕಲ್ಯಾಣ ಮಂಟಪ, VP ಎಕ್ಸ್ಟೆನ್ಷನ್ ರೋಡ್, ಚಿತ್ರದುರ್ಗ. ಕೇಳುಗರೆ, ಹಿಂದಿನ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಈಗ ಕೇಳೋಣ ಒಂದು ಜನಪದ ಗೀತೆ.